ಎಲ್ಲ ಬೆಳೆಯ ವಿಶೇಷ ತಜ್ಞರಿರ್ತಾರೆ ಮತ್ತು ಕೀಟ ಮತ್ತು ರೋಗದ ತಜ್ಞರಿರ್ತಾರೆ. ನೀವು ಏನೇ ಸಮಸ್ಯೆ ಬಂದ್ರು ನಿಮ್ಮ ಹತ್ತಿರವಿರುವಂತಹ ಈ ಎಲ್ಲ ವಿಶ್ವವಿದ್ಯಾಲಯದ ಸಂಸ್ಥೆಗಳನ್ನು ಭೇಟಿಯಾಗಿ ನೀವು ಈ ಬೆಳೆಗೆ ಬರುವಂತಹ ಏನೇ ಸಮಸ್ಯೆಗಳಿದ್ರು ಕೂಡ ನೀವು ಪರಿಹಾರ ಮಾಡ್ಕೋಬಹುದು. ಅಥವಾ ಈ ಬೆಳೆಯ ಸಮಸ್ಯೆಗಳ ಬಗ್ಗೆ ಯಾವುದೇ ಬೆಳೆ ಆಗಿರ್ಬೋದು, ಯಾವುದೇ ತರಕಾರಿ ಬೆಳೆ ಆಗಿರ್ಬೋದು, ಈ ಸಮಸ್ಯೆಗಳನ್ನು ನೀವು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ನಮ್ಮನ್ನು ಸಂಪರ್ಕ ಮಾಡಬೇಕಂತಂದ್ರೆ, ನನ್ನ ಹೆಸರು ಡಾಕ್ಟರ್ ರವೀಂದ್ರ ಜಾವಡಿಗೆ ಅಂತ ಹೇಳಿ, ನನ್ನ ಫೋನ್ ನಂಬರ್ 8762979029. ಕನ್ನಡದಲ್ಲಿ ಇನ್ನೊಂದ್ಸಲ ನನ್ನ ಫೋನ್ ನಂಬರ್ ಬರ್ಕೊಳ್ಳಿ, 8762979209. ಈ ಒಂದು ನಂಬರ್ಗೆ ಸಂಪರ್ಕ ಮಾಡಿ ನೀವು ನಿಮ್ಮ ತರಕಾರಿ ಬೆಳೆಗಳ ಬಗ್ಗೆ ಯಾವುದೇ ಸಂಶಯ ಅಥವಾ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಮಸ್ಕಾರ. ಇದುವರೆಗೆ ಈರುಳ್ಳಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ತರಕಾರಿ ಬೆಳೆಗಳ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ರವೀಂದ್ರ ಜಾವಡಗಿ ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ. ಹಂತಿಯ ಹೊಡೆಯುವಾಗ ಎಂಥವನ ನೆನಿಬೇಕೋ ಗೌರಿ ಮುಂದಿರುವ ಗಣಪನ್ನು, ಹಂತಿಯ ಹೊಡಿಮೂಗ ಎಂಥವನ ನೆನಿಬೇಕೋ ಗೌರಿ ಮುಂದಿರುವ ಗಣಪನ್ನು, ಗೌರಿ ಮುಂದಿರುವ ಗಣಪಣ್ಣನ ನೆನೆದರೆ ಬರುವಲ್ಲದ ಹಾಡ ಬರುತ್ತಾವೋ, ಗೌರಿ ಮುಂದಿರುವ ಗಣಪಣ್ಣನ ನೆನೆದರೆ ಬರುವಲ್ಲದ ಹಾಡ ಬರುತ್ತಾವೋ, ಬೆಳ್ಳನ ಬೆಳದಿಂಗಳ ಬೆಳ್ಳಿಯ ಬರಕೋಲ ಒಳ್ಳೊಳ್ಳೆ ಮೀನ ಗರಿತಗದು, ಒಳ್ಳೊಳ್ಳೆ ಮೀನ ಗರಿ ತೆಗೆದು ಆಡುವಾಗ ಗರ್ತಿ ಗಂಗಮ್ಮನ ಶಿವಪೂಜೋ, ಬೆಳ್ಳನ ಬೆಳದಿಂಗಳ ಬೆಳ್ಳಿಯ ಬರಕೋಲ ಒಳ್ಳೊಳ್ಳೆ ಮೀನ ಗರಿ ತೆಗೆದು, ಒಳ್ಳೊಳ್ಳೆ ಮೀನ ಗರಿ ತೆಗೆದು ಆಡುವಾಗ ಗರ್ತಿ ಗಂಗಮ್ಮನ ಶಿವಪೂಜೋ, ಬಿತ್ತು ಕೂರಿಗಿ ಮುಂದ ಬೀಜದ ಬುಟ್ಟಿಯ ಮುಂದ ಜರದ ಶಲ್ಲೆಯ ದೊರೆ ಮುಂದ, ಜರದ ಶಲ್ಲೆಯ ದೊರೆ ಮುಂದ ನನ್ನಣ್ಣ ಹೊನ್ನ ಬಿತ್ತಾನ ಹೊಳೆ ಸಾಲೋ, ಬಿತ್ತು ಕೂರಿಗಿ ಮುಂದ ಬೀಜದ ಬುಟ್ಟಿ ಮುಂದ ಜರದ ಶಲ್ಲೆಯ ದೊರೆ ಮುಂದೋ, ಜರದ ಶಲ್ಲೆಯ ದೊರೆ ಮುಂದ ನನ್ನಣ್ಣ ಹೊನ್ನ ಬಿತ್ತಾನ ಹೊಳೆ ಸಾಲೋ, ಹೊಳೆಯ ಸಾಲದ ಹೆಣ್ಣ ಮಳೆಯ ಸುದ್ದಿಯ ಹೇಳೋ ಮಳಿಕಮ್ಮ ತಮ್ಮ ಬೆಳೆ ಬಾಳೋ, ಮಳಿಕಮ್ಮ ತಮ್ಮ ಬೆಳೆ ಬಾಳೋ ಬೆಂಡೋಲಿ ಮುತ್ತಿನಂತ ಜೋಳ ಬಿಳಿಜೋಳ, ಹೊಳೆಯ ಸಾಲದ ಹೆಣ್ಣ ಮಳೆಯ ಸುದ್ದಿಯ ಹೇಳೋ ಮಳಿಕಮ್ಮ ತಮ್ಮ ಬೆಳೆ ಬಾಳೋ, ಮಳಿಕಮ್ಮ ತಮ್ಮ ಬೆಳೆ ಬಾಳೋ ಬೆಂಡಲಿ ಮುತ್ತಿನಂತ ಜೋಳ ಬೆಳೆದಾವು, ತುಂಬಿದ ಹೊಳೆಯಾಗ ಕೊಂಬ ಕಾಣಸತಾವ ಬಂಗಾರ ದಿಣಿಯ ಬಸವಣ್ಣು, ಬಂಗಾರ ದಿಣಿಯ ಬಸವಣ್ಣ ಬರುವಾಗ ತುಂಬಿದ ಹೊಳೆಯ ಬಯಲಾಗ್ಯೋ, ತುಂಬಿದ ಹೊಳೆಯಾಗ ಕೊಂಬ ಕಾಣಸತಾವ ಬಂಗಾರ ದಿಣಿಯ ಬಸವಣ್ಣು, ಬಂಗಾರ ದಿಣಿಯ ಬಸವಣ್ಣ ಬರುವಾಗ ತುಂಬಿದ ಹೊಳೆಯ ಬಯಲಾಗ್ಯೋ. ನವಣಿಯ ಹೊಹೊ ಹೊಲದಾಗ ಸವತಿ ಮಕ್ಕಳು ನಿಂತು ನವಣಿ ತೇನಿ ಕೊಯ್ದು ನಡೆದರ, ನವಣಿ ತೇನಿ ಕೊಯ್ದು ನಡೆದರ, ತೀರಾಯ ಸಣ್ಣವಳ ನೋಡಿ ಮರೆ ನಿಂತ ನವಣಿಯ ಹೊಹೊ ಹೊಲದಾಗ ಹವಣಿಸಿ ಹೊಹೊ ಪತಿರಾಯ ಎಲ್ಲಿಂದ ಈ ಕಲ್ಲ ಬಂತೆಂದು ಸಣ್ಣಾಕಿ ಸಲ್ಲಡಗಿ ಸೂತ್ತ ನೋಡುದುಕ ಎಲ್ಲಿಂದ ಈ ಕಲ್ಲ ಬಂತೆಂದು ಸಣ್ಣಾಕಿ ಸಲ್ಲಡಗಿ ಸೂತ್ತ ನೋಡುದುಕ ಪತಿರಾಯ ಪತಿರಾಯ ಕಂಠದ ನಿಂತು ನೋಡನ ಮಲ್ಲಿಗೆ ಅರಳಾವ ಕಂಠೆಲ್ಲ ತುಂಬಾವ ಮಲ್ಲಿಗೆ ಅರಳಾವ ಕಂಠೆಲ್ಲ ತುಂಬಾವ ಅಲ್ಲಿಗೆ ಹೋಗಿ ಬರತೀನಿ ನನ್ನಕ್ಕ ಇಲ್ಲಿದ್ದು ಬುತ್ತಿ ನೋಡುವ ನವಣಿಯ ಹೊಹೊ ಹೊಲದಾಗ ಹವಣಿಸಿ ಹೊಹೊ ಪತಿರಾಯ ನವಣಿಯ ಹೊಹೊ ಹೊಲದಾಗ ಹವಣಿಸಿ ಹೊಹೊ ಪತಿರಾಯ ಎಲ್ಲಿಂದ ಈ ಕಲ್ಲ ಬಂತೆಂದು ಸಣ್ಣಾಕಿ ಸಲ್ಲಡಗಿ ಸೂತ್ತ ನೋಡುದುಕ ಪತಿರಾಯ ಪತಿರಾಯ ಕಂಠದ ನಿಂತು ನೋಡನ ಮಲ್ಲಿಗೆ ಅರಳಾವ ಕಂಠೆಲ್ಲ ತುಂಬಾವ ಮಲ್ಲಿಗೆ ಅರಳಾವ ಕಂಠೆಲ್ಲ ತುಂಬಾವ ಅಲ್ಲಿಗೆ ಹೋಗಿ ಬರತೀನಿ ನನ್ನಕ್ಕ ಇಲ್ಲಿದ್ದು ಬುತ್ತಿ ನೋಡುವ ನವಣಿಯ ಹೊಹೊ ಹೊಲದಾಗ ಹವಣಿಸಿ ಹೊಹೊ ಪತಿರಾಯ ನವಣಿಯ